ಆಕಾಶವಾಣಿ ಕಾರವಾರ ಕಿಸಾನ್ ವಾಣಿ. ಆಕಾಶವಾಣಿ ಕಾರವಾರ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾ. ಮತಲಬ್ ದೇಖ್ ಬೇಟಾ, ತೂ ಜೋ ಯೇ ಅಂದಾಜುಮ್ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತೀ ಥೀ, ಶುದ್ಧತಾ ಝಲಕ್ತೀ ಥೀ, ಮಾಟಿ ಭೀ ತಂದುರುಸ್ತ ಔರ್ ಲೋಗ್. ಪಹಲೀ ವಾಲಿ ಬಾತ್ ಕಹಾ, ಪರಂತು ಸಬ್ ಯಹೀ ಡಾಲೆ ಸಬ್ ನಹೀ, ಆಜ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ, ಪರ್ಚಾ ಕಮ್ ಔರ್ ಉಪಜ್ ಕೀ ಕೀಮತ್ ಭೀ ಬೆಹತರ್ ಪಾ ರಹೇ. ಸಚ್ ಹೈ ರೆ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ, ಧೂಪ್ ಮೇ ಬಾಲ್ ಸ್ಪ್ರೇ ನಹೀ ಕಿಯೇ ಹೈ. ಠೀಕ್ ಹೈ ಭಾಯಿ, ಮೈ ಭೀ ಆಜ ಕೇ ಸೇ ಭೀ ಖೇತಿ ಶುರೂ ಕರೂಂಗಾ. ಮಾಟಿ ಸೇ ಪ್ರೇಮ್ ಕೀ ಪರಂಪರಾ ಹೈ, ಪರಂಪರಾಗತ್ ಖೇತಿ. ಶಿರಸಿಯ ಟಿಎಸ್ಎಸ್ ಸಂಸ್ಥೆಯಲ್ಲಿರುವ ಸಿಹಿಅಡಿಕೆ ಸ್ವೀಟ್ ಸುಪಾರಿ ವಿಭಾಗದ ಕಾರ್ಯಚಟುವಟಿಕೆಗಳ ಕುರಿತು ಟಿಎಸ್ಎಸ್ ಶಿರಸಿಯ ಮಂಜುನಾಥ್ ಹೆಗಡೆ ಅವರೊಂದಿಗೆ ಸಂದರ್ಶನ. ಈಗ ಮಂಜುನಾಥ್ ಹೆಗಡೆ ಅವರಿದ್ದಾರೆ. ಈ ಟಿಎಸ್ಎಸ್ ನಲ್ಲಿ ಸ್ವೀಟ್ ಸುಪಾರಿ ಒಂದು ಸೆಕ್ಷನ್ ಇದೆ. ಆ ವಿಭಾಗದಲ್ಲಿ ಬಹಳ ದೊಡ್ಡ ಕೆಲಸ ಮಾಡುವಂತದ್ದು ಸ್ವೀಟ್ ಸುಪಾರಿ. ಹೇಗೆ ಈ ಸೆಕ್ಷನ್ ಅಂದ್ರೆ ಈ ವಿಭಾಗ ಪ್ರಾರಂಭ ಆಯಿತು, ಉದ್ದೇಶ ಏನಾಗಿತ್ತು, ಅದು ಹೇಗೆ ಗುರಿಯನ್ನು ಸಾಧಿಸಿತು ಅನ್ನೋ ನಿಟ್ಟಿನೊಳಗೆ ಮಂಜುನಾಥ್ ಹೆಗಡೆ ಅವರು ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಮಂಜುನಾಥ್. ನಮಸ್ಕಾರ ಸರ್. ಸ್ವೀಟ್ ಸುಪಾರಿ ವಿಭಾಗ ತಾವು ಅದನ್ನೆಲ್ಲ ನೋಡ್ಕೊಳ್ತಾ ಇದ್ದಾರೆ, ಹೇಳಿ ಹೇಗೆ ಪ್ರಾರಂಭ ಆಯಿತು, ಏನು ಉದ್ದೇಶ ಇಟ್ಟುಕೊಂಡು ಪ್ರಾರಂಭ ಆಯಿತು? ಇದು 2009 ಇಸ್ವಿಯಲ್ಲಿ ಪ್ರಾರಂಭವಾಗಿದೆ, ಡಿಸೆಂಬರ್ದಲ್ಲಿ. ಆಗ ಅಡಿಕೆ ರೇಟ್ ಭಾಳ ಕಡಿಮೆ ಇತ್ತು. ಒಂದು ಅದನ್ನು ನಾವೇನು ನಮ್ಮ ಜನರಲ್ ಮ್ಯಾನೇಜರ್ ಏನು ಮಾಡಿದ್ರೆ ಈ ಅಡಿಕೆಯನ್ನು ದಲ್ಲಾಳಿಗಳ ಕೈಯಲ್ಲಿ ಅವ್ರದ್ದು ಮೇನ್ ಹಿಡಿತಾ ಇತ್ತು. ಅವ್ರು ತೊಗೊಳ್ಳೋದು, ಗುಟ್ಕ ಮಾಡೋದು ಮೇನ್ ಅವ್ರದ್ದು ಇದಾಗಿತ್ತು. ಅದನ್ನು ಕಂಟ್ರೋಲ್ ತೊಗೊಂಡು ನಾವು ಸ್ವಲ್ಪ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸನ್ನು ಮಾಡುವ, ನಮ್ಮ TSS ಬ್ರ್ಯಾಂಡಲ್ಲಿ ಒಂದು ದೇಶದಾದ್ಯಂತ ಮಾರುಕಟ್ಟೆ ಒದಗಿಸೋಣ, ಮತ್ತು ಆ ಮೂಲಕ ಈ ದರದಲ್ಲಿ ಏನು ಏರಿಳಿತ ಇರ್ತದಲ್ಲ ಅದನ್ನು ತಕ್ಕ ಮಟ್ಟಿಗೆ ಕಡಿಮೆ ಮಾಡಬೇಕು ಅಂತ ಇದರಿಂದ ಪ್ರಾರಂಭ ಮಾಡಲಿಕ್ಕೆ ಮೇನು ಉದ್ದೇಶ ಆಗಿತ್ತು. ಮತ್ತು ಆಗ ಏನಾಗಿತ್ತು ಕೇಳಿದ್ರೆ, ಅಡಿಕೆ ಅಂದರೆ ಹೆಚ್ಚಾಗಿ ಎಲ್ಲ ಜರದ ಮಿಕ್ಸ್ ಮಾಡಿ ಯೂಸ್ ಮಾಡುವಂಥ ವಿಧಾನ ಆಗಿತ್ತು. ಅದು ಬಿಟ್ಟು ಈಗ ಎಲ್ಲ ಜನರು ತಿನ್ನುವಂಥದ್ದು, ಉದಾಹರಣೆ ಮಕ್ಕಳಿರ್ಬೋದು, ಹೆಂಗಸರಿರ್ಬೋದು, ಏನು ವಯಸ್ಸಾದವರು ಇರ್ಬೋದು, ಆಫೀಸ್ ವರ್ಕ್ ಮಾಡೋರು ಇರ್ಬೋದು, ಮದುವೆ ಸಂದರ್ಭದಲ್ಲಿ ಎಲ್ಲ ಜನರು ಒಂದು ತಿನ್ನುವಂತ ಒಂದು ಪ್ರೊಡಕ್ಟ್ ಮಾಡಬೇಕು ಅಂತ ನಮ್ದು ಮೇನ್ ಉದ್ದೇಶ ಇಟ್ಕೊಂಡು ಈ ವಿಭಾಗವನ್ನು ಪ್ರಾರಂಭಿಸಲಾಯಿತು. ಈ ವಿಭಾಗ ಪ್ರಾರಂಭ ಮಾಡಿದಾಗಿಂದ ಇಲ್ಲಿ ತನಕನು ಕೂಡ ಸ್ವೀಟ್ ಸುಪಾರಿಯೊಳಗೆ ಅಲ್ಲಿ ವೈವಿಧ್ಯತೆ ಏನ್ರಿ ಇದೆಯಾ, ಒಂದೇ ತರನದ್ದು ಮಾಡೋದು ಹೇಗೆ? ಇಲ್ಲ, ಈಗ ಏನಾಗಿದೆ ಕೇಳಿದ್ರೆ, ಈಗ ಸ್ವೀಟ್ ಸುಪಾರಿ ಅಂತ ಮಾಡುವಾಗ ಈ ವರ್ಷದಿಂದ ವರ್ಷಕ್ಕೆ ಅಥವಾ 2 ವರ್ಷಕ್ಕೆ ಒಂದ್ಸರಿ ಜನರ ಟೇಸ್ಟ್ ಅನ್ನು ಚೇಂಜ್ ಆಗ್ತದೆ. ಉದಾಹರಣೆಗೆ ಒಂದು ಅದಕ್ಕೆ ಒಂದು ನಾವು ಸುಗಂಧವನ್ನು ಮಿಕ್ಸ್ ಮಾಡ್ತೇವೆ, ಆ ಮಿಕ್ಸ್ ಮಾಡುವಾಗ ಏನಿರ್ತು, ಮುಂಚೆ ಎಲ್ಲ ಸ್ವಲ್ಪ ಬೇರೆ ಬೇರೆ ತರ ಫ್ಲೇವರ್ ಅನ್ನು ಲೈಕ್ ಮಾಡ್ತಿದ್ರು. ಆಮೇಲೆ ಅಡಿಕೆ ಕಟಿಂಗ್ಸ್, ಅದರಲ್ಲಿ ಕೆಲವರು ಏನ್ ಮಾಡ್ತಾರೆ, ಈ ಉತ್ತರ ಭಾರತದಲ್ಲಿ ಸ್ವಲ್ಪ ಅಡಿಕೆ ಗಟ್ಟಿ ಇರಬೇಕಂತ ಲೈಕ್ ಮಾಡ್ತಾರೆ, ಅವರು ಚಾಲಿಯದನ್ನ ಲೈಕ್ ಮಾಡ್ತಾರೆ, ಚಾಲಿಯ ಸುಪಾರಿಯನ್ನು ಲೈಕ್ ಮಾಡ್ತಾರೆ. ನಮ್ಮ ದಕ್ಷಿಣ ಭಾರತದ ಏಕದಮ್ ಚೇಂಜ್ ಇದೆ, ಅಂದ್ರೆ ಇವರು ಸ್ವಲ್ಪ ಸ್ಮೂತ್ ಅಡಿಕೆಯನ್ನು ಲೈಕ್ ಮಾಡ್ತಾರೆ, ಇವ್ರಿಗೆ ನಾವು ಕೆಂಪಡಿಕೆ ಪ್ರಾಡಕ್ಟ್ ಅನ್ನು ಮಾಡ್ತೇವೆ. ಆ ತರ ನಾವು ವರ್ಷದಿಂದ ವರ್ಷಕ್ಕೆ ಅಥವಾ 2 ವರ್ಷಕ್ಕೆ ಮಾರ್ಕೆಟ್ ಫೀಡ್ಬ್ಯಾಕ್ ಅನ್ನು ತಗೊಂಡು ಅದರಲ್ಲಿ ಸುಗಂಧದಲ್ಲಿ ಚೇಂಜಸ್ ಇರ್ಬೋದು ಅಥವಾ ಅಡಿಕೆಯಲ್ಲಿ ಹಾರ್ಡ್ನೆಸ್ ಇರ್ಬೋದು, ಸ್ಮೂತ್ ಮಾಡಬಹುದು, ಆ ತರದ ಒಂದು ಬದಲಾವಣೆಯನ್ನು ನಾವು ಮಾಡ್ತಾ ಇದೀವಿ. ನಮ್ ಕಂಟಿನ್ಯೂಸ್ ಬಂದಾಗ ಆಗ ನಮ್ಗೆ ಮುಂಚೆ ನಾವು ಯಾವ ತರ ಪ್ರಾಡಕ್ಟ್ ಈಗ ಯಾವ ತರ ಜನರು ಲೈಕ್ ಮಾಡ್ತಾರೆ ಅನ್ನೋದನ್ನು ನಮ್ಗೆ ಒಂದು ಇದರಲ್ಲಿ ಬದಲಾವಣೆ ಆಗ್ತಾ ಇರ್ತದೆ, ಅದು ನಮ್ಗೆ ತಿಳಿದು ಬರ್ತದೆ. ಆ ತರ ತಕ್ಕಂತೆ ಬದಲಾವಣೆಯನ್ನ ತರ್ತಾ ಇರ್ತೇವೆ ಮಾರ್ಕೆಟ್ ಅಲ್ಲಿ. ಇಲ್ಲಿ ಅಡಿಕೆಯನ್ನ ಮೌಲ್ಯವರ್ಧನೆಗೊಳಿಸುವುದು ಅಂತೇಳಿ ಕೇಳಿ, ಇದಕ್ಕೆ ಅಂತ ಇಂಥ ಅಡಿಕೆನೇ ಬೇಕು ಅಥವಾ ಅದಕ್ಕೊಂದು ಶೇಪ್ ಇರಲಿಲ್ಲ ಅಂದ್ರೂ ನಡೆಯುತ್ತೆ, ಹಂಗೇನು ಇರುತ್ತೆ? ಹಾ, ಇರುತ್ತೆ. ಮೌಲ್ಯವರ್ಧನೆಗೆ ಏನಾಗುತ್ತೆ ಕೇಳಿದ್ರೆ, ಸರಿ ರಾಜಸ್ಥಾನ್ ಮಾರ್ಕೆಟ್ ಒಂದ ಇದೆ, ಅಲ್ಲಿ ಸಪರೇಟ್, ಅಲ್ಲಿ ಅಂದ್ರೆ ಅಡಿಕೆ ದೊಡ್ಡ ಸೈಜ್ ಕೇಳ್ತಾರೆ ಅವರು. ಈ ಒಂದ್ ಅಡಿಕೆಯಲ್ಲಿ 4 ಪೀಸು ಅಥವಾ ಒಂದ್ ಅಡಿಕೆಯಲ್ಲಿ 2 ಪೀಸು ಆ ತರದ್ದು ಅವರಿಗೆ ದೊಡ್ಡ ಸೈಜ್ ಅಲ್ಲಿ ಅಡಿಕೆ ಬೇಕಾಗತ್ತೆ. ಅವರು ಸಣ್ಣ ಅಡಿಕೆ ಇದ್ರೆ ಲೈಕ್ ಮಾಡೋದಿಲ್ಲ. ಈ ನಮ್ ಕಡೆ ಏನಾಗಿರುತ್ತೆ ಕೇಳಿದ್ರೆ, ಸಣ್ಣದ ಲೈಕ್ ಮಾಡ್ತಾರೆ. ಈ ಸಪೋಸ್ ಗುಜರಾತ್ ಇರಬಹುದು, ಅಲ್ಲಿ ಸಣ್ಣ, ಫಾರ್ ಎಕ್ಸಾಂಪಲ್ ಒಂದು 2 mm, 1 mm, 3 mm, ಮ್ಯಾಕ್ಸಿಮಮ್ 6 mm ಅವರಿಗೆ ಅವ್ರು ಲೈಕ್ ಮಾಡ್ತಾರೆ. ಅವರಿಗೆ ಶೇಪ್ ಗಿಂತ ಹೆಚ್ಚಾಗಿ ಅಡಿಕೆ ಕಾಳು ಸಣ್ಣ ಇರಬೇಕು. ಈ ನಮ್ಮ ದಕ್ಷಿಣ ಭಾರತದಲ್ಲಿ ಏನು ಹೇಗಿದೆ ಕೇಳ್ರಿ, ಜನರ ಮೆಂಟಾಲಿಟಿ, 50 paise ಪ್ರಾಡಕ್ಟ್, 1 rupee ಪ್ರಾಡಕ್ಟ್, 1 mm, 2 mm ನಡೆಯುತ್ತೆ. ಆಮೇಲೆ 3 mm, 5 rupee ಅಥವಾ 10 rupee ಪ್ರಾಡಕ್ಟ್ ಆ ತರದಕ್ಕೆ ನಾವು 6 mm ಟು 12 mm ವರೆಗೆ ಅವರು ಲೈಕ್ ಮಾಡ್ತಾರೆ. ಅಂದ್ರೆ ರೇಟ್ ಹೆಚ್ಚಿಗೆ ಆದಂಗೆ ಇವರು ಅಡಿಕೆ ಸೈಜ್ ದೊಡ್ಡ ಇರಬೇಕು ಅಂತ ಈ ದಕ್ಷಿಣ ಭಾರತದವರದ ಒಂದು ಮನಸ್ಥಿತಿ ಆ ತರ ಇರುತ್ತೆ. ಇದನ್ನು ಮಷಿನ್ ಇಂದ ಮಾಡ್ತಾರೆ ಅಥವಾ ಮನುಷ್ಯರ ಹಚ್ಚಿ ಆಳ ಹಚ್ಚಿ ಮಾಡಿಸೋದು ಹೇಗೆ? ಅಡಿಕೆ ಕಟಿಂಗ್ ಆಗೋದೆಲ್ಲ ಮಷಿನ್ ಅಲ್ಲೇ ಆಗುತ್ತೆ, ಆಮೇಲೆ ಮಿಕ್ಸಿಂಗು ಅದೆಲ್ಲ ಮಷಿನರಲ್ಲೇ ಆಗುತ್ತೆ. ಇನ್ನು ಕೆಲವು ಮನುಷ್ಯರ ಇದು ಬೇಕಾಗತ್ತೆ, ಯಾಕೆಂದ್ರೆ ಈ ಪೌಚ್ ಅನ್ನು ಸೀಲ್ ಆಗಿ ಮಷಿನಲ್ಲಿ ಬರ್ತದೆ, ಅದ್ರ ಕೌಂಟ್ ಮಾಡಿ ಪ್ಯಾಕೆಟಿಗೆ ತುಂಬೋದಿರ್ಬೋದು, ಬ್ಯಾಗಿಗೆ ತುಂಬೋದಿರ್ಬೋದು, ಅಥವಾ ನಮ್ಮ ಅಡಿಕೆ ಬೇಯಿಸಿ ಒಣಸೋದಕ್ಕೆ ಇರ್ಬೋದು, ಅದಕ್ಕೆಲ್ಲ ನಮ್ಮ ಲೇಬರ್ ಬೇಕಾಗತ್ತೆ, ಮ್ಯಾನ್ ಪವರ್ ಬೇಕಾಗತ್ತೆ. ಪ್ಯಾಕಿಂಗ್ ಮಷಿನ್ ಮಾಡುತ್ತೆ, ಪ್ಯಾಕಿಂಗ್ ಮಷಿನ್ ಆಗುತ್ತೆ, ಪೌಚ್ ಅಲ್ಲಿ ಆಗುತ್ತೆ. ಬಟ್ ಆ ಪೌಚ್ ಅನ್ನ ಈಗ ನಾವೇನ್ ಮಾಡ್ತೀವಿ ಕೇಳಿದ್ರೆ, ಅದು ರೋಲ್ ಫಾರ್ಮೆಟ್ ಅಲ್ಲಿ ಬರ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ 1, 2, 3 ಆ ತರ ಹಿಂಗ್ ಹೋಗುತ್ತೆ. ನಮ್ಗೆ ಯಾವ್ದೊಂದು 50 pouch, 60 pouch, 70 pouch ಎಷ್ಟು ಬೇಕಂತ ಅಷ್ಟಕ್ಕೆ ನಾವು ಲೆಕ್ಕ ಮಾಡಿ ಕಟ್ ಮಾಡೋದಕ್ಕೆ ಮನುಷ್ಯರು ಬೇಕಾಗ್ತದೆ. ಈ ಕಟ್ ಮಾಡಿದಾಗ ಕೆಲವೊಂದು ಅಲ್ಲಿ ಪುಡಿ ಬೀಳುತ್ತೆ ಅಥವಾ ಸಣ್ಣ ಸಣ್ಣ ಅಡಿಕೆ ಬೀಳುತ್ತೆ, ಅದನ್ನ ಸಪರೇಟ್ ಮಾಡೋದು, ಅದನ್ನ ಬೇರೆ ಉಪಯೋಗ ಮಾಡ್ಕೊಳ್ಳೋದು, ದೊಡ್ಡ ಅಡಿಕೆ ಬೇರೆ ಉಪಯೋಗ ಮಾಡ್ಕೊಳ್ಳೋದು, ಹಂಗೆಲ್ಲನೂ ಆಗುತ್ತೆ? ಹಾ, ಆ ಥರದ್ದು ಇರುತ್ತೆ. ಮೆಷಿನ್ ಹಾಕುವಾಗಿರ್ಬೋದು, ಸ್ವಲ್ಪ ಕೆಳಗೆ ಬಿದ್ದಿರ್ತದೆ, ಅದನ್ನು ನಾವೊಂದು ಸಪ್ರೇಟ್ ತೆಗೆದಿಟ್ಟು ಅದನ್ನು ಮತ್ತೆ ರೀಪ್ರೊಸೆಸ್ ಮಾಡ್ತೀವಿ. ನಾವೇನು ಅಡಿಕೆ ಕಟಿಂಗ್ ಮಾಡಿದಾಗ ಯಾವ ಥರ ಪ್ರೊಸೆಸ್ ಮಾಡ್ತೀವೋ ಅದೇ ಥರ ಆ ಥರ ನೆಲಕ್ಕೆ ಬಿದ್ದಿದ್ದಿರ್ಬೋದು. ಏನು ಕೆಲವೊಮ್ಮೆ ಪೌಚಲ್ಲಿ ಕಡಿಮೆ ಬಂದಿರ್ತದೆ ಮಷಿನ್ ಆಗಿರೋದ್ರಿಂದ, ಅದು ಎಕ್ಸಾಕ್ಟ್ ವೇಟ್ ಬರೋದಿಲ್ಲ. ಅಂದರೆ 1 gram ಅಂತ ನಾವು ಕಪ್ಪಲ್ಲಿ ಸೆಟ್ ಮಾಡಿರ್ತೀವಿ, ಅದು ಅರ್ಧನೂ ಬರ್ಬೋದು, ಮುಕ್ಕಾಲು ಬರ್ಬೋದು, 1.5 gram ಬರ್ಬೋದು. ಆ ಥರ ಭಾಳ ಕಡಿಮೆ ಇದ್ದಿದ್ದರೆ ನಾವು ಅದನ್ನು ಕಟ್ ಮಾಡಿ ತೆಗಿರ್ತೀವಿ. ಆಮೇಲೆ ಹೈ ಇದ್ದಿದ್ದರೂ ನಮ್ಗೆ ಲಾಸ್ ಆಗುತ್ತೆ, ಅದನ್ನು ನಾವು ಕಟ್ ಮಾಡಿ ತೆಗೆಯುತ್ತೇವೆ, ಅದನ್ನು ಮತ್ತೆ ರೀಪ್ರೊಸೆಸ್ ಮಾಡಿ ಯೂಸ್ ಮಾಡ್ಕೊಳ್ತೀವಿ. ಇಲ್ಲಿ ಒಟ್ಟು ಎಷ್ಟು ಬ್ರ್ಯಾಂಡ್ನಲ್ಲಿ ಮಾರಾಟ ಮಾಡ್ತೀರಿ, ಯಾವ್ಯಾವ ಹೆಸರಲ್ಲಿ? ಸ್ವೀಟ್ ಸುಪಾರಿದು 7 brand ಇದೆ ಮೇನ್ ಆಗಿ, ಟೈಗರ್, ಅರ್ಜುನ್, ಗೋಲ್ಡ್, ಸ್ಫೂರ್ತಿ, ಟ್ರೇನ್, ಸೂಪರ್ ಟೈಗರ್, ನ್ಯೂ ಗೋಲ್ಡ್ ಅಂತ 7 brand ಇದೆ. ಇನ್ನೊಂದು ಪ್ಲೇನ್ ಸುಪಾರಿ ಅಂತ ಮತ್ತೊಂದು ಬ್ರ್ಯಾಂಡ್ ಇದೆ. ಪ್ಲೇನ್ ಸುಪಾರಿಲಿ ಅದಕ್ಕೆ ಯಾವುದೇ ಒಂದು ಸಿಹಿ ಇರ್ಬೋದು, ಸುಗಂಧ ಇರ್ಬೋದು, ಮಿಕ್ಸ್ ಮಾಡೋದಿಲ್ಲ. ಬಾಕಿ ಸ್ವೀಟಿಗೆ ಮಿಕ್ಸ್ ಮಾಡ್ತೀವಿ, ಸಿಹಿ ಇರ್ಬೋದು, ಸುಗಂಧ ದ್ರವ್ಯ ಇರ್ಬೋದು, ಮಿಕ್ಸ್ ಮಾಡ್ತೀವಿ. ಅದರಲ್ಲಿ 50 paise, 1 rupee, 2 rupee, 5 rupee ಅಂತ 15 product ಇದೆ. ಮತ್ತೆ ಪ್ಯಾಕ್ ಮಾಡಿದಂತ ಉತ್ಪನ್ನವನ್ನ ನೀವು ಈ ರಾಜ್ಯಕ್ಕಿಂತ ಅದು ಈ ರಾಜ್ಯಕ್ಕಿಂತ ಅದು ಹಂಗೆ ಕಳಿಸೋದು ಅಥವಾ ಹೇಗೆ? ಹೌದು, ನಮ್ಮ ಟೈಗರ್ ಅಂತ ಬ್ರ್ಯಾಂಡ್ ಆಲ್ಮೋಸ್ಟ್ ಎಲ್ಲ ರಾಜ್ಯದಲ್ಲೂ ಹೋಗ್ತದೆ. ಬಟ್ ಈ ತಮಿಳ್ನಾಡು ಏನಿದೆಯಲ್ಲ, ಅವ್ರು ಸ್ವಲ್ಪ ಲ್ಯಾಂಗ್ವೇಜಿನ ಮೇಲೆ ಇದಿರೋರು, ಅದು ನಮ್ಮ ಕನ್ನಡದಲ್ಲಿರಲಿ, ಇಂಗ್ಲೀಷಲ್ಲಿ ಇರಲಿ, ಹಿಂದಿಯಲ್ಲಿ ಇರಲಿ, ಅವರು ಇಷ್ಟಪಡೋದಿಲ್ಲ. ಅಕಸ್ಮಾತ್ ಅದ್ರ ಕ್ವಾಲಿಟಿ ಒಳ್ಳೇದಿದ್ರು ಅವ್ರು ತಗೊಳ್ಳೋದಿಲ್ಲ, ಅವ್ರಿಗೆ ತಮಿಳಲ್ಲೇ ಇರಬೇಕು ಹೆಸರು ಆ ಥರ. ಅದಕ್ಕಾಗಿ ಅವರಿಗಂತ ಸೂಪರ್ ಟೈಗರ್ ಅಂತ ಒಂದು ಸ್ಪೆಷಲ್ ತಮಿಳ್ನಾಡಿಗೆ ಅಂತ ಮಾಡಿದ್ದು. ಅವ್ರ ಅಕ್ಷರಲ್ಲೇ? ಹೌದು, ಅವರದ್ದೇ ತಮಿಳಲ್ಲೇ ಬರೆದಿರ್ಬೇಕು ಅವರಿಗೆ ಮೇನ್. ಏನು ನಮ್ದು ಯೂಸ್ವಲಿ ಎಲ್ಲ ಇಂಗ್ಲೀಷಲ್ಲಿ ಇದೆ ಎದುರುಗಡೆ, ಹಿಂದ್ಗಡೆ ಬಾಕಿ ಲ್ಯಾಂಗ್ವೇಜ್ ಅಲ್ಲಿ ಇದೆ, ಕನ್ನಡದಲ್ಲಿದೆ, ಹಿಂದಿಯಲ್ಲಿದೆ, ತೆಲುಗುವಲ್ಲಿದೆ, ಎಲ್ಲ ಲ್ಯಾಂಗ್ವೇಜಲ್ಲಿದೆ. ಬಟ್ ಅವರಿಗೆ ಎದುರಿಗೆ ತಮಿಳಲ್ಲೇ ಬೇಕಾಗತ್ತೆ, ಇಂಗ್ಲೀಷ್ ಅಥವಾ ಹಿಂದಿ. ಅವರು ಅದು ತಮಿಳು ಲ್ಯಾಂಗ್ವೇಜಲ್ಲಿ ಇದ್ದರೆ ಅವ್ರು ತಿಂತಾರೆ, ಪ್ರಾಡಕ್ಟ್ ಅಕ್ಸೆಪ್ಟ್ ಮಾಡ್ತಾರೆ. ತಮಿಳು ಗೊತ್ತಿರೋರನ್ನ ಒಂದು ಇಟ್ಕೊಂಡು ನಮ್ಗೆ ಈ ಥರ ಹೆಸರಿಂದು ಬೇಕು, ಅದು ಆ ಥರದ್ದು ಯಾವ ಅಕ್ಷರ ಬರುತ್ತೆ ಅಂತ ನಾವು ಡಿಸೈನ್ ಮಾಡಿಸಿ ನಮ್ಮ ಪೇಪರ್ ಸಪ್ಲೈ ಅವ್ರಿಗೆ ಕೊಟ್ಟಾಗ ಅವರು ತಮಿಳಲ್ಲೇ ಪ್ರಿಂಟ್ ಮಾಡಿ ಕೊಡ್ತಾರೆ. ಎಲ್ಲಿ ಹೆಚ್ಚು ಮಾರಾಟ ಆಗೋದು? ನಮ್ದು ಕರ್ನಾಟಕ ಹೆಚ್ಚಿಗೆ ಇದೆ, ಕರ್ನಾಟಕ ಹೆಚ್ಚಿಗೆ ಇದೆ. ಅದ್ರ ಬಿಟ್ಟರೆ ಗುಜರಾತ್ ಎರಡನೇ ನಂಬರ್ದಲ್ಲಿ ಬರ್ತದೆ. ಬಾಕಿ ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಸು ಕವರ್ ಆಗಿದೆ. ಮಹಾರಾಷ್ಟ್ರ ಇತ್ತು, ಬಟ್ 2013 ಮಹಾರಾಷ್ಟ್ರ ಗೌರ್ಮೆಂಟ್ ನಮ್ಮ ಸ್ವೀಟ್ ಸುಪಾರಿನೂ ಬ್ಯಾನ್ ಮಾಡಿರೋದ್ರಿಂದ ಅಲ್ಲಿ ನಮಗೆ ದೊಡ್ಡ ಮಟ್ಟದ ಒಂದು ಸ್ವಲ್ಪ ಹೊಡೆತ ಬಿದ್ದಿದೆ ಮಹಾರಾಷ್ಟ್ರದಲ್ಲಿ. ಇಲ್ಲ ಅಲ್ಲೂ ಒಂದು ತಿಂಗಳಕ್ಕೆ ಸುಮಾರು 1-1.5 ಸಾವಿರ ಬ್ಯಾಗ್ ನಮ್ಮ ಸ್ವೀಟ್ ಸುಪಾರಿ ಸೇಲ್ ಇತ್ತು ಮಹಾರಾಷ್ಟ್ರದಲ್ಲಿ, ಅದು ಲಾಸ್ ಆಗಿದೆ. ಹಾಗಾಗಿ ನಾವೇನು ಮಾಡಿದ್ವಿ ಕೇಳಿದ್ರೆ, ಮಹಾರಾಷ್ಟ್ರವನ್ನು ಬಿಟ್ಟು ಬಾಕಿ ಸ್ಟೇಟಿಗೆ ಕವರ್ ಮಾಡಬೇಕಂತ ಈಗ ಆಲ್ಮೋಸ್ಟ್ ಎಲ್ಲ ತೆಲಂಗಾಣ ಇರ್ಬೋದು, ಆಂಧ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಸನ್ನು ನಾವು ಕವರ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಿಮಗೆ ನಮ್ಮ TSS ಗೆ ಈ ವಿಭಾಗದಿಂದ ಇಷ್ಟು ಆದಾಯ ಬರುತ್ತೆ, ಇಷ್ಟು ಬಂದಿದೆ, ಪ್ರತಿ ವರ್ಷ ಹೆಚ್ಚಾಗ್ತಾ ಇದೆ, ಹಂಗೇನು ಇದೆ ಸರ್? ನಮ್ದು ವ್ಯಾಟ್ ಇದ್ದಾಗ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ನಾವು ಲಾಸ್ ಅಲ್ಲಿ ನಡೆಸಿದ್ವಿ. ಮಾರ್ಕೆಟ್ ಅಲ್ಲಿ ಎಂಟರ್ ಆಗಬೇಕು, ಸ್ಕೀಮ್ಸ್ ಎಲ್ಲ ಕೊಡ್ತೀವಿ, ಜನ ನಮ್ಮ ಪ್ರಾಡಕ್ಟ್ ಅಕ್ಸೆಪ್ಟ್ ಮಾಡಬೇಕಂತ. ಆಮೇಲೆ ಬರ್ತಾ ಬರ್ತಾ ನಾವು ಅದರಲ್ಲಿ ಕ್ವಾಲಿಟಿ ಕಂಟ್ರೋಲ್ ಇರ್ಬೋದು ಅಥವಾ ವೇಟ್ ಕಂಟ್ರೋಲ್ ಇರ್ಬೋದು ಮಾಡಿ ಸ್ವಲ್ಪ ಪೇಪರ್ ತಗೊಳ್ತೀವಿ, ರಾ ಮಟೀರಿಯಲ್ ತಗೊಳ್ತೀವಿ, ಅವ್ರ ಜೊತೆ ಬಾರ್ಗೇನಿಂಗ್ ಮಾಡಿ ನಾವೊಂದು ಮಾರ್ಜಿನ್ ಅಕ್ಸೆಪ್ಟ್ ಮಾಡಿ ಅದನ್ನು ಉಳಿಸಿ ನಾವು ಸೊಸೈಟಿಗೆ ಸೇವಿಂಗ್ಸ್ ಮಾಡ್ತಾ ಇದ್ದೀವಿ. ತಕ್ಕ ಮಟ್ಟಿಗೆ ನಮ್ದು ಪ್ರಾಡಕ್ಟ್ ಅಲ್ಲಿ ನಮ್ದು ಸ್ವೀಟ್ ಸುಪಾರಿ ಸೆಕ್ಷನ್ ಇಂದ ಈಗ ಲಾಸ್ಟ್ 2 ವರ್ಷದಿಂದ ಪ್ರಾಫಿಟ್ ಕೊಡ್ತಾ ಇದ್ದೀವಿ. ಒಂದು 2-3 ವರ್ಷದಿಂದ ಮಾರಾಟ ಜಾಲ ಹೇಗೆ? ಮಾರಾಟ ಜಾಲ ಅಂದ್ರೆ C&F ಅಂತ ಇರ್ತಾರೆ, ಕ್ಯಾರಿಂಗ್ ಅಂಡ್ ಫಾರ್ವರ್ಡಿಂಗ್ ಏಜೆಂಟ್. ಅವ್ರ ತ್ರೂ ಏನಾಗುತ್ತೆ, ಡಿಸ್ಟ್ರಿಬ್ಯೂಟರ್, ಅವ್ರ ತ್ರೂ ಹೋಲ್ಸೇಲರ್, ಅವ್ರ ತ್ರೂ ರಿಟೇಲರ್, ಕನ್ಸ್ಯೂಮರ್, ಆ ತರ ಹೋಗುತ್ತೆ. C&F ಏನಿದ್ದಾರೆ, ಸೌತ್ ಇಂಡಿಯಾ ಮತ್ತೆ ಗುಜರಾತ್ ಒಂದು ಬಿಟ್ಟು ಬಾಕಿ ಎಲ್ಲ ಸ್ಟೇಟಿಗೆ ಒಬ್ರು ಇದ್ದಾರೆ. ಗುಜರಾತಿಗೆ ಬೇರೆ C&F ಇದ್ದಾರೆ. ಪ್ರತಿಯೊಂದು ಜಿಲ್ಲೆಗೆ ಒಂದು ಡಿಸ್ಟ್ರಿಬ್ಯೂಟರ್, ಪ್ರತಿ ತಾಲೂಕಲ್ಲಿ ಹೋಲ್ಸೇಲರ್ ಇರ್ತಾರೆ, 2 ಇರ್ಬೋದು 3 ಇರ್ಬೋದು. ಅವ್ರ ತ್ರೂ ರಿಟೇಲ್ ಎಲ್ಲ ಕಡೆನೂ ಹೋಗುತ್ತೆ. ಈ TSS ಸಂಸ್ಥೆ ಇನ್ನೇನು 100ನೇ ವರ್ಷಕ್ಕೆ ಕಾಲಿಡುವಂತ ಸಂದರ್ಭದೊಳಗೆ ಇಂಥದ್ದು ಹೊಸದು ಏನಾದರೂ ಈ ನಮ್ಮ ಸ್ವೀಟ್ ಸುಪಾರಿ ವಿಭಾಗದಲ್ಲಿ ತರಬೇಕು, ಇದನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋಂಥದ್ದು ಏನಾದರೂ ಇದೆ? ಹೌದು, ನಾವೀಗ ಕಾರ್ನ್ ಪ್ರಾಡಕ್ಟ್ಸ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಬೇಕು ಅಂತ ಐಡಿಯಾ ಇದೆ. ಈಗ ಜೋಳ ಖರೀದಿ ನಮ್ಮಲ್ಲೇ ಮಾಡ್ತಾರೆ, TSS ಅಲ್ಲೇ ಮಾಡ್ತಾರೆ. ಅದರದ್ದು ಆ ಕಾರ್ನ್ ಪ್ರಾಡಕ್ಟ್ಸನ್ನು ಕೂಡ ಅದು ಯಾವಾಗಲೂ ಇಡೀ ವರ್ಷನೂ ಮಾರ್ಕೆಟ್ ಇರುವಂಥ ಒಂದು ಇದು, ಅದನ್ನು ಮಾಡಬೇಕಂತ ಇದ್ದೀವಿ. ಅದರ ಜೊತೆಗೆ ಇನ್ನೇನೇನು ಬರುತ್ತೆ ಅಂತ ಸ್ವಲ್ಪ ಐಡಿಯಾ ಮಾಡ್ತಾ ಇದ್ದೀವಿ. ಯಾಕೆಂದರೆ ಈ ಸ್ವೀಟ್ ಸೂಪರಲ್ಲಿ ಇವಾಗ GST ಬಂದ ನಂತರ ನಮ್ಮ ಸೇಲ್ಸ್ ಸ್ವಲ್ಪ ಡೌನ್ ಇದೆ. ಮತ್ತೇನೇ ಇದೆ ಕೇಳ್ರಿ, ಈಗ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಎಲ್ಲರನ್ನೂ GST ರೇಂಜಲ್ಲಿ ಕವರ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಇನ್ನೂ ಎಷ್ಟೋ ಮಂದಿ ಬಿಲ್ ಇಲ್ಲದೆ ಮಾಡ್ತಾ ಇದ್ದಾರೆ GST ವಿತೌಟ್ ಜಿಲ್ಲೆ GST. ಅವ್ರ ಜೊತೆಗೆ ನಮ್ಮ ಕಾಂಪೀಟ್ ಮಾಡೋದು ಕಷ್ಟ ಆಗ್ತಾ ಇದೆ. ಮತ್ತೆ ಈ ವರ್ಷ ಏನಿದೆ ಕೇಳಿದ್ರೆ, ರಾ ಮಟೀರಿಯಲ್ ರೇಟ್ಸ್ ಇರ್ಬೋದು, ಅಡಿಕೆ ರೇಟ್ಸ್ ಇರ್ಬೋದು, ಎಲ್ಲ ಬಹಳ ಜಂಪ್ ಆಗಿದೆ. ಅದಕ್ಕಾಗಿ ನಾವು ಇನ್ನೂ ಇದ್ರ ಜೊತೆಗೆ ಇನ್ನೂ ಒಂದು ಕೆಲವು ಪ್ರಾಡಕ್ಟ್ಸ್ ಅನ್ನ ಸೇರಿಸ್ಕೊಳ್ಬೇಕು ಅಂತ ಬೇರೆ ಬೇರೆ ನಿಟ್ಟಿನಲ್ಲಿ ವಿಚಾರ ಮಾಡ್ತಾ ಇದ್ದೀವಿ. ನಮ್ಗೆ ರೈತರಿಗೂ ಹೆಲ್ಪ್ ಆಗಬೇಕು, TSS ಗೂ ಒಂದು ಆದಾಯ ಆಗಬೇಕು, ಆ ತರದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ ನಾವು. ಹಳ್ಳಿ ಹಳ್ಳಿ ಕೂಡ ತಲುಪಿದೆಯಾ ಇದು? ಹಾ, ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಸ್ವೀಟ್ ಸುಪರಿ ಎಲ್ಲ ಹಳ್ಳಿಗೂ ತಲುಪಿದೆ. ಟೈಗರ್ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಸರ್. ಅಡಿಕೆ ಅಂದ ತಕ್ಷಣ ಕೆಲವೊಂದು ಜನ ಮೂಗು ಮುರಿತಾರೆ, ಏನ್ ಹೇಳ್ತೀರಿ? ಹಾಗೇನಿಲ್ಲ, ಅದು ಪೇಡ್ ಪರ್ಸನ್ ಅಂತ ಇರ್ತಾರೆ, ಅಂದ್ರೆ ದುಡ್ಡು ತಗೊಂಡು ಅಡಿಕೆ ಬಗ್ಗೆ ಇಲ್ದೋದ ಸುದ್ದಿಯನ್ನು ಹಬ್ಸೋದು, ಆ ತರ ಜನರಿಂದಾನೆ ಆ ತರ ನ್ಯೂಸ್ ಹಬ್ಬಿದೆ. ಬಟ್ ಲಿಮಿಟೆಡ್ ಅಲ್ಲಿ ಉಪಯೋಗಿಸಿದಾಗ ಏನು, ಅಡಿಕೆ ಮೊದಲಿಂದನೂ ಏನಿದೆ ಕೇಳಿದ್ರೆ, ಈ ಒಂದು ಎಲೆ ಅಡಿಕೆ ಇರ್ಬೋದು, ಊಟ ಆದ ನಂತರ ಹಾಕೋ ಪದ್ಧತಿ ನಮ್ಮ ಮುಂಚಿಂದನೂ ಇದೆ ಈ ಕಡೆ. ಆದರೆ ಲಿಮಿಟಲ್ಲಿ ಇಟ್ಕೊಂಡಾಗ ಬರೀ ಅಡಿಕೆ ಅಥವಾ ಸ್ವೀಟ್ ಸೂಪರಿಯನ್ನು ಹಾಕೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಅದರ ಜರ್ದಾ ಜೊತೆಗೆ ಮಿಕ್ಸ್ ಮಾಡಿದಾಗ ಮಾತ್ರ ಅದು ನಿಕೋಟಿನ್ ಇರುತ್ತೆ, ಅದು ಅಡಿಕೆ ಆಗ ಮನುಷ್ಯನಿಗೆ ಆರೋಗ್ಯಕ್ಕೆ ಹಾನಿಕಾರ. ಅಡಿಕೆಯಲ್ಲಿ ಏನಾದರೂ ಆರೋಗ್ಯಕ್ಕೆ ಪೂರಕವಂತ ಇದಾವ? ಹೌದು, ಡೈಜೆಷನ್ ಆಗೋ ಒಂದು ಇದು ಜಾಸ್ತಿ ಇದೆ. ಮತ್ತೆ ಎಕ್ಸಸೈಸ್, ಈ ಜೀವಿಂಗಮ್ ಟೈಪ್ ಅಡಿಕೆ ತಿನ್ನೋರು ಇದ್ದಾರೆ, ಈ ಬಾಯಿಗೆ ಎಕ್ಸಸೈಸ್ ಆಗ್ಬೇಕಂತ, ಕೆಲವು ಬಾಯಿ ವಾಸನೆ ಆ ಥರ ಕೆಲವು ಪ್ರಾಬ್ಲಮ್ ಇರುತ್ತೆ, ಅವರು ತಿಂತಾರೆ, ಅವರಿಗೆಲ್ಲ ಇದು ಒಳ್ಳೆಯದು. ಆ ನಿಟ್ಟಿನಲ್ಲಿ ಒಂದಷ್ಟು ಸೈಂಟಿಫಿಕ್ ಆಗಿ ಕೆಲವೊಂದು ಸ್ಟಡಿ ಮಾಡ್ತಾ ಇದ್ದಾರೆ, ಕೆಲವರು ಶುಗರಿಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಇನ್ನೂ ಪ್ರೂವ್ ಆಗಬೇಕು, ಮಾರ್ಕೆಟಿಗೆ ಬರಬೇಕು. ಈ ವಿಭಾಗ ಅಂದರೆ ಸ್ವೀಟ್ ಸುಪಾರಿ ವಿಭಾಗ ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದೆ? ಇಲ್ಲಿ ಸುಮಾರು 200 ಜನ ಕೆಲಸವನ್ನು ಮಾಡ್ತಾ ಇದ್ದಾರೆ ರೆಗ್ಯುಲರ್ ಆಗಿ. ಹಾ, ರೆಗ್ಯುಲರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕೊರೋನಾ ಟೈಮ್ ಅನ್ನ ಹೇಗೆ ದಾಟಿದ್ರಿ? ಕೊರೋನಾ ಟೈಮ್ ನಮಗೆ ಬಹಳ ಕಷ್ಟವಾದ ಸಮಯ ಅದು. ಆಗ ಲೇಬರ್ಸು ಬರ್ತಾ ಇರಲಿಲ್ಲ, ಸೇಲ್ಸು ಇರಲಿಲ್ಲ, ಆದರೆ ನಾವು ಕೊರೋನಾ ಟೈಮಲ್ಲಿ ನಮ್ಮ ಲೇಬರ್ಸ್ ಏನು ಬರ್ತಾ ಇದ್ದಾರಲ್ಲ ಅವರಿಗೆ ಪೇಮೆಂಟನ್ನು ನಾವು ಮಾಡಿದ್ದೀವಿ. ಏನು 2 ತಿಂಗಳ ಲಾಕ್ಡೌನ್ ಇತ್ತು, ಆ ಟೈಮಲ್ಲಿ ಅವ್ರಿಗೆ ಕೆಲಸ ಇಲ್ದಿದ್ರು ನಾವು ಸಂಸ್ಥೆ ವತಿಯಿಂದ ಪೇಮೆಂಟನ್ನು ಮಾಡಿ ಅವರಿಗೆ ಒಂದು ಮನೆಯಲ್ಲೇ ಇರುವಾಗ ಊಟಕ್ಕೆ ತೊಂದರೆ ಆಗದ ರೀತಿ ನೋಡ್ಕೊಂಡಿದ್ದೀವಿ. ಅದ್ರ ನಂತರ ನಾವು ಸ್ವಲ್ಪ ಈ ಕಾಲೇಜು ಸ್ಕೂಲು ಎಲ್ಲ ಬಂದಿರೋದ್ರಿಂದ ನಮ್ಮ ಸೇಲ್ಸ್ ಮೇಲೂ ಇಫೆಕ್ಟ್ ಆಯಿತು. ಅದು ಈಗ ರೀಸೆಂಟಾಗಿ ಸ್ಕೂಲ್ಸ್ ಎಲ್ಲ ಓಪನ್ ಆಗಿದೆ, ಹಾಗಾಗಿ ಈಗ ಸೇಲ್ಸ್ ಸ್ವಲ್ಪ ಬರ್ತಾ ಇದೆ. ಒಂದು 3 ತಿಂಗಳಿಂದ ಈಚೆ ನಮ್ಮ ಸೇಲ್ಸ್ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ. ನಾವು ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಆಶಾದಾಯಕವಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇಲ್ಸ್ ಬರಬಹುದು ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಒಳ್ಳೆಯದು. ಮಂಜುನಾಥ್ ಹೆಗಡೆ ಅವರು, ಸ್ವೀಟ್ ಸುಪಾರಿ ವಿಭಾಗದಲ್ಲಿ ಟಿ ಎಸ್ ಎಸ್ನೊಳಗೆ ಏನೆಲ್ಲ ಚಟುವಟಿಕೆಗಳು, ಏನೆಲ್ಲ ಅದಕ್ಕೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡಿದಿರಿ? ಮತ್ತು ಒಂದು ಸಂಸ್ಥೆ ಬೆಳಿಬೇಕಾಗಿತ್ತು ಅಂದರೆ ಬೇರೆ ಬೇರೆ ಆಯಾಮದಲ್ಲಿ ಬೇರೆ ಬೇರೆ ರೀತಿಯಿಂದ ತಯಾರು ಮಾಡಬೇಕಾಗತ್ತೆ. ಈ ನಿಟ್ಟಿನೊಳಗೆ ಸ್ವೀಟ್ ಸುಪಾರಿ ವಿಭಾಗ ಏನೆಲ್ಲ ಮಾಡಿದೆ ಅನ್ನೋದನ್ನು ತಿಳಿಸಿದ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಶಿರಸಿಯ ಟಿಎಸ್ಎಸ್ ಸಂಸ್ಥೆಯಲ್ಲಿರುವ ಸ್ವೀಟ್ ಸುಪಾರಿ ಸಿಹಿ ಅಡಿಕೆ ವಿಭಾಗದ ಕಾರ್ಯಚಟುವಟಿಕೆಗಳ ಕುರಿತು ಮಂಜುನಾಥ್ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ಗೋಡಂಬಿ ಬೆಳೆ ಬೇಸಾಯ ಸಿಡಗಿರಪ್ಪ ಜೋಶಿ, ಸಹಾಯಕ ತೋಟಗಾರಿಕಾ ನಿರ್ದೇಶಕರು, ತೋಟಗಾರಿಕೆ ಇಲಾಖೆ ಜೋಯ್ಡ ಇವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಸಿದ್ದಗಿರಪ್ಪ ದೋಣಿ ಅವರಿದ್ದಾರೆ. ಇವರು ನಮ್ಮ ಜೋಯ್ಡಾದಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಗೋಡಂಬಿ ಬೆಳೆ ಬೇಸಾಯ ಅಂದರೆ ಗೇರು ಅಂದರೆ ಕಾಜು, ಈ ಬೆಳೆ ಬೇಸಾಯವನ್ನು ಹೇಗೆ ಮಾಡಬೇಕು ಅನ್ನೋದರ ಜೊತೆಗೆ ಹನಿ ನೀರಾವರಿ ಅದರ ಉಪಯೋಗವನ್ನು ಕೂಡ ನಮಗೆ ತಿಳಿಸ್ಕೊಡ್ತಾರೆ. ನಮಸ್ಕಾರ ಸಿದ್ದಗಿರಪ್ಪ ಅವರೇ. ನಮಸ್ತೆ. ಈಗ ಈ ಗೋಡಂಬಿ ಬೆಳೆ ಅಂತೀವಲ್ಲ, ಆ ಬೆಳೆ ಅದರ ಗುಣ ಹೇಗೆ ನಮ್ಮ ಜೋಯ್ಡ ತಾಲೂಕಿಗೆ ಒಳ್ಳೆಯ ಬೆಳೆ ಆಗುತ್ತೆ ಮತ್ತು ಅದನ್ನು ಹೇಗೆ ಬೆಳಿಬೋದು ಸ್ವಲ್ಪ ಹೇಳ್ತೀರಲ್ಲ? ಪ್ರಥಮವಾಗಿ ಎಲ್ಲರಿಗೂ ನನ್ನ ವತಿಯಿಂದ ನಮಸ್ತೆ. ಈಗ ಜೋಯ್ಡಾದಲ್ಲಿ ಇರುವುದಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಜಾಸ್ತಿ ಇದೆ, ಅದೇ ರೀತಿಯಾಗಿ ಕಾಡು ಸಹ ಇದೆ. ಇದರಲ್ಲಿ ಈ ಒಂದು ದಿನಗಳಲ್ಲಿ ತೋಟಗಾರಿಕೆ ಬೆಳೆ ಜಾಸ್ತಿ ಆಗ್ತಾ ಇರ್ತದೆ. ಅದರಲ್ಲಿ ಬರ್ತಕ್ಕಂಥ ಬೆಳೆಗಳು ಗೋಡಂಬಿ, ಅಡಿಕೆ, ಕಾಳುಮೆಣಸು, ತೆಂಗು. ಅದರಲ್ಲಿ ಅತಿಯಾಗಿ ಹೆಚ್ಚು ಬೆಳವಣಿಗೆ ಹೊಂದತಕ್ಕಂತ ಇರುವ ಬೆಳೆ ಯಾವುದಂದರೆ ಗೋಡಂಬಿ. ಗೋಡಂಬಿ ಇದು ಕ್ಯಾಸಲ್ ರಾಕ್ ಹುಬ್ಬಳ್ಳಿ ಹಾಗೂ ಸೂಪಾ ಹುಬ್ಬಳ್ಳಿಗಳಲ್ಲಿ ಜಾಸ್ತಿಯಾಗಿ ಬೆಳೆಯುತ್ತಿರ್ತಾರೆ. ಅದೇ ತರನಾಗಿ ಇದಕ್ಕೆ ಮಾರ್ಕೆಟಿಂಗ್ ವ್ಯವಸ್ಥೆಯು ಕೂಡ ಇಲ್ಲೇ ಗೋವಾ, ಧಾರವಾಡ, ಬೆಳಗಾಂಗಳಲ್ಲಿ ಸಹ ಇರುತ್ತದೆ. ಇದು ದಿನದಿಂದ ದಿನಕ್ಕೆ ವಿದೇಶಿಯ ವಿನಿಮಯ ಕೂಡ ಜಾಸ್ತಿ ಆಗ್ತಾ ಇರ್ತದೆ. ಇದನ್ನು ನಾವು ಕರಾವಳಿ ಪ್ರದೇಶಗಳಲ್ಲಿ, ಒಳನಾಡು ವನ ಪ್ರದೇಶಗಳಲ್ಲಿ ಬೆಳೀತಾ ಇರ್ತವೆ. ಇದರ ಉಪಯೋಗಗಳು ಏನಂದ್ರೆ ಆಹಾರ ಖಾದ್ಯಗಳಲ್ಲಿ ಮತ್ತು ಇದನ್ನು ಮದ್ಯ ಪಾನಗಳಲ್ಲಿ ತಯಾರಿಕೆಯಲ್ಲಿ ಬಳಸ್ತಾರೆ. ಆ ಮದ್ಯ ಯಾವುದಂದ್ರೆ ಪೆನ್ನಿ ಅಂತ ಹೇಳ್ತಾರೆ. ಇದನ್ನು ಅತಿಯಾಗಿ ಗೋವಾದಲ್ಲಿ ಮಾರ್ಕೆಟಿಂಗು ಇದೆ ಮತ್ತು ಇದನ್ನು ದಿನನಿತ್ಯದಲ್ಲಿ ಉಪಯೋಗಿಸ್ತಾ ಇರುತ್ತಾರೆ. ಇದು ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತದೆ. ಮತ್ತು ಇದನ್ನು ಮಣ್ಣು ಮತ್ತು ಹವಾಗುಣ ಯಾವ ರೀತಿ ಇರಬೇಕಂದ್ರೆ ಎಲ್ಲಾ ತರಹದ ಮಣ್ಣುಗಳಲ್ಲಿ ಬೆಳೆಯುತ್ತಾರೆ. ಅದೇ ರೀತಿಯಾಗಿ ಇದನ್ನು ಮೇಜರ್ ಆಗಿ ಬೆಳೆಯುವುದಂದ್ರೆ ಜಂಬಿಗಿಟ್ಟಿಗೆ ಮಣ್ಣು ಮತ್ತು ಕೆಂಪು ಗೋಡು ಮಣ್ಣುಗಳಲ್ಲಿ ಬೆಳೆಯುತ್ತಾರೆ. ಅದೇ ರೀತಿಯ ಹವಾಗುಣ ಯಾವ ತನ್ನಾಗಿ ಇರಬೇಕಂದ್ರೆ ಹೆಚ್ಚು ತೇವಾಂಶ ಮತ್ತು ಉಷ್ಣಾಂಶ ಪ್ರದೇಶಗಳಲ್ಲಿ ಬೆಳೆಯುತ್ತಾರೆ. ಹಾಗೆ ಇದನ್ನು ಸಮುದ್ರ ಮಟ್ಟದಿಂದ 1000 ಮೀಟರ್ ವರೆಗೆ ಕೂಡ ಬೆಳೆಯುತ್ತಾರೆ. ಇದನ್ನು ಈ ಬೆಳೆಯನ್ನು ಉಷ್ಣಾಂಶ ಎಷ್ಟು ಬೇಕಂದ್ರೆ 25°C ಮತ್ತು ಇದು ಯಾವ ರೀತಿಯಾಗಿ ಉಷ್ಣತೆಗೆ ಹೊಂದಿಕೊಳ್ಳುತ್ತದೆ ಅಂದ್ರೆ ಹೈಯೆಸ್ಟ್ ಉಷ್ಣತೆ ಅಂದ್ರೆ 40°C ವರೆಗೂ ಬದುಕುವಂತ ಸಾಧ್ಯತೆ ಇದೆ. ಇದನ್ನು ಒಂಥರ ಗೋಲ್ಡನ್ ಕ್ರಾಪೆ ಅನ್ಬಹುದು. ಮತ್ತೆ ಇದನ್ನು ನಾಟಿ ಮಾಡುವ ಕಾಲ ಯಾವುದಂದ್ರೆ ಜೂನ್ ನಿಂದ ಆಗಸ್ಟ್ದಲ್ಲಿ ಮಾಡ್ತಾರೆ. ಮತ್ತೆ ಇದರ ಒಂದು ವೆರೈಟಿ ಅಂದ್ರೆ ತಳಿಗಳ ಅಂದ್ರೆ ವೆಂಗೂರ್ಲಾ 4, ವೆಂಗೂರ್ಲಾ 7, ವೆಂಗೂರ್ಲಾ 8. ವೆಂಗೂರ್ಲಾ 4 ಅನ್ನೋದನ್ನು ಇಲ್ಲಿ ಖಾನಾಪುರ್, ಬೆಳಗಾಂ ಹಾಗೆ ಅದೇ ರೀತಿಯಾಗಿ ನಮ್ಮ ರಾಮನಗರದ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ. ಹೆಚ್ಚಾಗಿ ಇಳುವರಿ ಕೂಡ ಸಹ ಕೊಡುತ್ತದೆ. ಒಂದು ಗಿಡ 20 kg ವರೆಗೆ ಫಲವನ್ನು ಕೊಡುತ್ತದೆ ಅಂತ ಹೇಳ್ತೀನಿ. ಮತ್ತೆ ಅದೇ ರೀತಿಯಾಗಿ ಪ್ರಿಯಾಂಕಾ ಅಂತ ಹೇಳಿ ವೆರೈಟಿ ಕೂಡ ಇವೆ. ಮತ್ತೆ ಉಳಾಲ 1, ಉಳಾಲ 2, ಉಳಾಲ 3, ಉಳಾಲ 4 ಅಂತ ಸಹ ಇದೆ. ಇವು ಅವರೇಜ್ ಆನ್ ಆ್ಯಂಡ್ ಅವರೇಜ್ 15-20 kg ಪರ್ ಪ್ಲಾಂಟ್ ಕೊಡ್ತಾಯಿದೆ ಅಂತ ಹೇಳ್ತೀನಿ. ಮತ್ತೆ ಈ ಒಂದು ಸಸಿಗಳನ್ನು ಹೇಗೆ ನಾಟಿ ಮಾಡ್ತಾರೆ ಅಂದರೆ ಗ್ರಾಫ್ಟೆಡ್ ಅಂದರೆ ಕಸಿ ಮುಖಾಂತರ ತಯಾರು ಮಾಡ್ತಾರೆ. ಇದನ್ನು ಭೂಮಿಯಲ್ಲಿ ಯಾವ ತರವಾಗಿ ಹಚ್ಚಿಕೊಳ್ತಾರೆ ಅಂದ್ರೆ ಸ್ಪೇಸಿಂಗ್ ಅಂದ್ರೆ ಗಿಡದಿಂದ ಗಿಡಕ್ಕೆ 8 ಮೀಟರ್, ಸಾಲದಿಂದ ಸಾಲಿಗೆ 8 ಮೀಟರ್ ಅಂತೆ ಹಾಕಿಕೊಳ್ಳುತ್ತಾರೆ. ಅದೇ ರೀತಿಯಾಗಿ ಇದು 1 ಹೆಕ್ಟರ್ಗೆ 156 ಗಿಡಗಳನ್ನು ಹೊಂದಾಣಿಕೆಯಾಗುತ್ತದೆ. ಮತ್ತೆ ಅದೇ ರೀತಿಯಾಗಿ ಅತಿ ಸಾಂದ್ರವಾಗಿ ಬೆಳೆಯನ್ನು ಕೂಡ ಸಹ ಬೆಳೆಯಬಹುದು. ಅದರಲ್ಲಿ 4x4 ಮೀಟರ್ ಅಂತೆ 625 ಗಿಡಗಳನ್ನು ಪರ್ ಹೆಕ್ಟರ್ಗೆ ಹಾಕಿಕೊಳ್ಳಬಹುದು. ಮತ್ತೆ ಇದಕ್ಕೆ ಅಂದ್ರೆ ಗೊಬ್ಬರವನ್ನು ಯಾವ ರೀತಿಯಾಗಿ ನೀಡಬೇಕಂದ್ರೆ 4 ವರ್ಷ ಮೇಲ್ಪಟ್ಟ ಗಿಡಗಳಿಗೆ 500 ಗ್ರಾಂ ಎನ್ ನೈಟ್ರೋಜನ್, ಫಾಸ್ಫರಸ್ 250 ಗ್ರಾಂ, ಪೊಟ್ಯಾಶ್ 500 ಗ್ರಾಂ ಪರ್ ಪ್ಲಾಂಟ್ಗೆ ಉಪಯೋಗಿಸಬಹುದು. ಇದನ್ನು ಆಗಸ್ಟ್ ಕರಾವಳಿ ಸುತ್ತಮುತ್ತ ನೋಡಿದಾಗ ಆಗಸ್ಟ್ ಮತ್ತು ಸೆಪ್ಟೆಂಬರ್ಗಳಲ್ಲಿ ಈ ಗೊಬ್ಬರವನ್ನು ಒಂದೇ ಸರ್ತಿ ಕೊಡಬಹುದು. ಈಗ ಈ ಸಸ್ಯಾಭಿವೃದ್ಧಿ, ಈ ಸಸ್ಯಾಭಿವೃದ್ಧಿಯನ್ನು ಯಾವ ತರ ಮಾಡ್ತಾರೆ ಅಂದ್ರೆ ಗ್ರಾಫ್ಟೆಡ್ ಅಂದ್ರೆ ಕಸಿ ಮುಖಾಂತರ ಮಾಡ್ತಾರೆ. ಕಸಿ ಯಾವ ಟೈಮ್ದಲ್ಲಿ ಮಾಡ್ಬೇಕಂತ ನಾ ಹೇಳ್ತೀನಿ. ಅದು ಜೂನ್ ನಿಂದ ಮೇದವರೆಗೆ ಉತ್ತಮವಾದ ಒಂದು ಕಾಲವಾಗಿರುತ್ತದೆ. ಮೃದು ಕಾಂಡದಿಂದ ಅಂದ್ರೆ ರೂಸ್ಟಾಕ್ ಮತ್ತು ಸಿಯಾನ್, ರೂಸ್ಟಾಕ್ ಅನ್ನು 3-4 ತಿಂಗಳವರೆಗೆ ಬೆಳೆಸಿಕೊಳ್ಳಬೇಕು. ತದನಂತರ ಒಂದು ಜೀನೋಮ್ ಬ್ಯಾಂಕ್ ಅಂತಾರೆ, ಅಂದ್ರೆ ಒಂದು ಉತ್ತಮ ಗುಣಮಟ್ಟವಾದ ಒಂದು ಗಿಡದ ಒಂದು ಟಂಗಿಯನ್ನು ಕತ್ತರಿಸಿ ಇದಕ್ಕೆ ವೆಜ್ ಕ್ರಾಪ್ಟಿಂಗ್ ಅಂತ ಹೇಳ್ತಾರೆ, ಅದರ ಮುಖಾಂತರವನ್ನು ಹಾಕಿ ಇದನ್ನು 6-7 ತಿಂಗಳವರೆಗೆ ಸಕ್ಸಸ್ ಆಗ್ತದ. ಅದ್ ನೋಡಿದ್ರೆ ಗೊತ್ತಾಗ್ತದ ಅಂದ್ರೆ ಬೆಳೆದಿರ್ತದ. ಜೂನ್ ನಿಂದ ಮೇ ಅಂದ್ರಲ್ಲ, ಮೇ ಇಂದ ಜೂನ್, ಜೂನ್ ಇಂದ ಮೇ ಅಂದ್ರೆ 1 ವರ್ಷ ಪೂರ್ತಿ ಅಂದ್ರೆ ಆ ಸಮಯದಲ್ಲಿ ನಾವು ಅದನ್ನ ಉಪಯೋಗಿಸಬಹುದು. ಇಟ್ ಇಸ್ ಅ ಕಂಜಿನಿಯಲ್ ಟೈಮ್ ಫಾರ್ ದ ಈ ವರ್ಷ ಜೂನ್ ಇಂದ ಮುಂದಿನ ಮೇವರೆಗೂ. ಭೂಮಿಯನ್ನು ಸಿದ್ಧಪಡಿಸುವುದು ಮತ್ತು ನಾಟಿ ಮಾಡುವುದು ಇದನ್ನ ಯಾವ ತರ ಮಾಡ್ಬೇಕಂದ್ರೆ ಸಾಲದಿಂದ ಸಾಲ್ಗೆ 8, ಗಿಡದಿಂದ ಗಿಡಕ್ಕೆ 8 ಗುಣಿಗಳನ್ನು ತೊಡುವುದು. ಗುಣಿಗಳು ಎಷ್ಟು ಸೈಜ್ ಇರ್ಬೇಕಂದ್ರೆ 75 ಸೆಂಟಿಮೀಟರ್ ಉದ್ದ, 75 ಸೆಂಟಿಮೀಟರ್ ಅಗಲ, 75 ಸೆಂಟಿಮೀಟರ್ ಆಳ ಇಟ್ಟುಕೊಂಡು ಮೇಲ್ಮಣ್ಣು ಹಾಗೂ ಕೊಟ್ಟಿಗೆ ಗೊಬ್ಬರ ಅಂದ್ರೆ ಸಾವಯವ ಗೊಬ್ಬರವನ್ನು ತೆಗೆದುಕೊಂಡು ಮಿಕ್ಸ್ ಮಾಡಿ ಗಿಡವನ್ನು ಹೊಂಡದಲ್ಲಿಟ್ಟು ಮುಚ್ಚಬೇಕಂತ ಹೇಳ್ತೀನಿ. ಮತ್ತೆ ನಂತರ ನಾಟಿಯ ನಂತರ ನಿರ್ವಹಣೆ ಮಾಡ್ತಕ್ಕಂಥದ್ದು ಏನಂದ್ರೆ ಇದು 50% ಫ್ಲವರಿಂಗ್ ಸೆಟ್ ಆಗುವುದು ಯಾವಾಗಂದ್ರೆ ಜನವರಿ ಟು ಮಾರ್ಚ್ ದಲ್ಲಿ ನಾವು ಅದಕ್ಕೆ ನೀರು ನಿರ್ವಹಣೆಯನ್ನು ಮಾಡಬೇಕಾಗ್ತದೆ. ಎಷ್ಟಂದ್ರೆ 15 ದಿನಗಳಿಗೊಮ್ಮೆ ನಾವು 40-50 ಲೀಟರ್ ನೀರನ್ನು ಉಣಿಬಡಿಸಬೇಕು. ಅದು ಅಂದ್ರೆ 15 ಡೇಸ್ ಅಂದ್ರೆ 1 ವಾರ ಡ್ರಿಪ್ ಇರಿಗೇಷನ್ ಮುಖಾಂತರ ಅಥವಾ ಕಾಲುವೆ ಮುಖಾಂತರ ನೀರನ್ನು ಬಿಡಬೇಕಂತ ಹೇಳ್ತೀನಿ. ಮತ್ತೆ ಇದಕ್ಕೆ ಬರ್ತಕ್ಕಂತ ಪೆಸ್ಟ್ ಅಂಡ್ ಡಿಸೀಸಸ್ಗಳು ಯಾವಂದ್ರೆ ಕಾಂಡ ಮೇಜರ್ ಆಗಿ ಇಲ್ಲಿ ಜೋಡಾ ತಾಲೂಕಿನಲ್ಲಿ ಬರ್ತಕ್ಕಂಥ ಕೀಟ ಯಾವುದಂದ್ರೆ ಟೀ ಸೊಳ್ಳೆ ಅಂತ ಹೇಳಿ. ಟೀ ಸೊಳ್ಳೆ ಇದು ಒಂದು ಚಿಗುರು ಬರ್ತಿರ್ತಲ್ಲ ಆ ಟೈಮ್ದಲ್ಲಿ ಅದರ ರಸವನ್ನು ಹೀರ್ತದ ಎಲೆ ಮತ್ತು ನೆಕ್ಸ್ಟು ಹೂವು ಹಣ್ಣು ರಸವನ್ನು ಹೀರಿದ ಕೂಡಲೇ ಅದು ಒಂಥರ ರಿಂಕಲ್ ಟೈಪ್ ಆಗ್ತದ ಅಂದ್ರೆ ಮುದುಡಿದ ಹಾಗೆ ಕಾಣಿಸ್ತದ. ಆವಾಗ ಇದು ಮುದುಡಿದ ಹಾಗೆ ಕಾಣಿಸಿ ಎಲಿ ನೆಕ್ಸ್ಟ್ ಹಣ್ಣು ಹೂವು ಉದುರಿ ಬೀಳ್ತಾವ. ಇದನ್ನ ತಡೆಗಟ್ಟಬೇಕಾದ್ರೆ ನಾವು ಒಂದು ಕೆಮಿಕಲ್ ಸ್ಪ್ರೇ ಮಾಡಬೇಕು. ಏನಪ್ಪ ಅಂದರೆ ಫಸ್ಟ್ ಪೆಲೆ ಮೊನೊಕ್ರೋಟೋಪಾಸ್ 1 ml/L ನೀರಿಗೆ ಹಾಕಿ ಸ್ಪ್ರೇ ಮಾಡಬೇಕು. ಡೈಮೀಥೋಯಿಲ್ ಸಹ ಸ್ಪ್ರೇ ಮಾಡ್ಬೋದು. ಇದನ್ನ ಯಾವ ತಿಂಗಳಲ್ಲಿ ಬಳಸ್ಬೋದು ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಸ್ಪ್ರೇ ಮಾಡ್ಬೇಕು. ಅದೇ ರೀತಿಯಾಗಿ ರೋಗ ಯಾವ್ದಂದ್ರೆ ಎಲೆ ಚುಕ್ಕೆ ರೋಗ ಅಂತೇಳಿ. ಎಲೆ ಚುಕ್ಕೆ ರೋಗ ಎಲ್ಲರೂ ಸಾಧಾರಣವಾಗಿ ಐಡೆಂಟಿಫೈ ಮಾಡೇ ಮಾಡ್ತಾರೆ. ಹೇಗೆ ಅಂದ್ರೆ ಇದು ಚುಕ್ಕೆ ಆಕಾರವಾಗಿ ವರ್ತುಲವಾಕಾರವಾಗಿ ಕಪ್ಪಾದ ಬಣ್ಣವು ಎಲೆಗಳ ಮೇಲೆ ಹಲವಾರು ಚುಕ್ಕೆಗಳಾಗಿ ಎಲೆಯನ್ನು ಕ್ಲೋಸ್ ಮಾಡಿಬಿಡ್ತದೆ. ಅದ ನಂತರ ಹಳದಿ ಬಣ್ಣಕ್ಕೆ ಎಲೆಗಳು ತಿರುಗುತ್ತವೆ. ಎಲೆ ಹಳದಿ ಬಣ್ಣ ತಿರುಗಿದ ನಂತರ ಅದು ಕಪ್ಪಾಗಕತ್ತೈತಿ. ಕಪ್ಪಾದ್ಮೇಲೆ ತದ ಕೆಳಗಡೆ ಬಿದ್ದು ಹೋಗ್ತದೆ. ಇದರಿಂದ ಫೋಟೋಸಿಂಥೆಸಿಸ್ ಕೂಡ ಕಡಿಮೆ ಆಗ್ತದೆ ಮತ್ತು ಇಳುವರಿ ಕೂಡ ಕಡಿಮೆ ಆಗ್ತದೆ. ಆದ್ದರಿಂದ ನಾವು ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಮೈಕೋಜಬ್ 1 ಕೆಮಿಕಲನ್ನು ಸ್ಪ್ರೇ ಮಾಡಬೇಕು. 1 ml/L ನೀರಿಗೆ ಹಾಕಿ ಸ್ಪ್ರೇ ಮಾಡಬೇಕು ಇದನ್ನ. ಮತ್ತೆ ಅದೇ ರೀತಿಯಾಗಿ ಇದು ಇಳುವರಿಯನ್ನು ಎಷ್ಟು ಕೊಡ್ತೈತೆ ಅಂದ್ರಪ್ಪ 1 ಹೆಕ್ಟರ್ಗೆ 1.5-1.7 ಟನ್/ಹೆಕ್ಟರ್ಗೆ ಇಳುವರಿಯನ್ನು ಪಡೆಯಬಹುದು. ಅದೇ ರೀತಿಯಾಗಿ 4 ವರ್ಷದ ಮೇಲ್ಪಟ್ಟ ಗಿಡಗಳು 8-10 kg ಫಲವನ್ನು ನೀಡುತ್ತವೆ. ಅದೇ ರೀತಿಯಾಗಿ ಇದನ್ನು ಗೇರನ್ನು ಒಣ ಹವೆಯಲ್ಲಿ ಬೆಳೆಯುತ್ತಾರೆ. ಆದ್ದರಿಂದ ಇದಕ್ಕೆ ನೀರಿನ ಅವಶ್ಯಕತೆ ಇರುತ್ತದೆ ಬೇಸಿಗೆಯಲ್ಲಿ. ಆದ್ದರಿಂದ ನಾವು ಇದಕ್ಕೆ ಡ್ರಿಪ್ ಇರಿಗೇಷನ್ ಅಂತ ಮಾಡ್ತೀವಿ. ಡ್ರಿಪ್ ಇರಿಗೇಷನ್ ಅಂದರೆ ಹನಿ ಹನಿಯಾಗಿ ನೀರನ್ನು ಗಿಡಕ್ಕೆ ಆರ್ಟಿಫಿಷಿಯಲ್ ಆಗಿ ಕೊಡುವುದಕ್ಕೆ ಹನಿ ನೀರಾವರಿ ಅಂತಾರೆ. ಇದನ್ನು ಯಾವ ಮುಖಾಂತರ ಕೊಡ್ತಾರೆ, ಇದರ ಮೇನ್ ಲೈನ್ಸು, ಸಬ್ ಲೈನ್ಸು, ಸ್ಕ್ರೀನ್ ಫಿಲ್ಟರು ಅಂತ ಇರ್ತವೆ. ಫಸ್ಟ್ ಏನಪ್ಪ ಅಂದರೆ ಬಾವಿಯಿಂದ ಬರ್ತಕ್ಕಂಥ ನೀರನ್ನು ಪಂಪ್ ಮುಖಾಂತರ ಸೋಸು ಯಂತ್ರಕ್ಕೆ ನೀರನ್ನು ಉಗ್ಗುತ್ತಾರೆ. ಉಗ್ಗಿದಾಗ ಏನಾಗ್ತದಪ್ಪ ಅಂದ್ರೆ ಸ್ವಚ್ಛ ಹಿಂಗೆ ಕಸ ಇದ್ದಿದ್ದೆಲ್ಲ ಅದನ್ನ ಸೋಸಿ ಚಲೋ ನೀರನ್ನು ಸಬ್ಲೈನ್ಸ್ಗೆ ಸಪ್ಲೈ ಮಾಡ್ತದೆ. ಅದಾದ ನಂತರ ಸಬ್ಲೈನ್ಸ್ಗೆ ಹೋಗಿ ಏನಾಗ್ತದಪ್ಪ ಅಂದರೆ ಹನಿ ಹನಿಯಾಗಿ ನೀರು ಡ್ರಿಪ್ಪರ್ ಮುಖಾಂತರ ಗಿಡಗಳಿಗೆ ಹೋಗುತ್ತದೆ. ಇದರಿಂದ ನಾವು ಉಪಯೋಗ ಏನೇನು ಪಡಿತೀವಪ್ಪ ಅಂದರೆ, ಒಂದು ಒಂದು ಕಸ ಬೆಳೆಯುವುದನ್ನು ತಡೆಗಟ್ಟಬಹುದು. ಈಗ ಸದ್ಯದಲ್ಲಿ ನೀರಿನ ಸಮಸ್ಯೆ ಬಹಳ ಇದೆ, ನೀರಿನ ಕೊರತೆಯೂ ಕೂಡ ಸಹ ಇದೆ. ಆದ್ದರಿಂದ ನೀರನ್ನು ಮಿತವ್ಯವಾಗಿ ಬಳಸುತ್ತೇವೆ ಎರಡು. ಮತ್ತು ನೆಕ್ಸ್ಟ್ ಮಣ್ಣಿನ ಗುಣಮಟ್ಟ ಹಾಳಾಗದಂತೆ ತಡೆಯಬಹುದು. ಅದೇ ರೀತಿಯಾಗಿ ಹಲವಾರು ಇತ್ಯಾದಿ ಉಪಯೋಗಗಳು ಸಹ ಡ್ರಿಪ್ ಇರಿಗೇಷನ್ ಮುಖಾಂತರ ಇದೆ. ಇದರ ಡ್ರಿಪ್ ಇರಿಗೇಷನ್ ಮಾಡಿದ ವ್ಯಕ್ತಿಗಳು ಈಗ ಒಂದು ಒಳ್ಳೆ ರೈತರಾಗಿ ಬೆಳವಣಿಗೆ ಹೊಂದುತ್ತಾ ಇರ್ತಾರೆ. ಹಾಗಾಗಿ ನೈಸರ್ಗಿಕ ಸಂಪನ್ಮೂಲ ನೀರನ್ನ ಹಿತಮಿತವಾಗಿ ಎಷ್ಟು ಬೇಕಷ್ಟೇ ಬಳಸುವುದಕ್ಕೆ ಹನಿ ನೀರಾವರಿ ಪದ್ಧತಿನೇ ಬೆಟರ್. ಹೌದು. ಈಗ ಗೋಡಂಬಿ ಬೆಳೆ ಬೇಸಾಯ ಹೇಳಿದಲ್ಲ, ಗೇರು, ಇದನ್ನ ಮುಖ್ಯ ಬೆಳೆಯಾಗಿ ಒಂದೇ ಅಂದ್ರೆ ಏಕ ಬೆಳೆಯಾಗಿ ಬೆಳೆಯೋದು, ಒಂದು ಬಾರ್ಡರ್ ಕ್ರಾಪ್ ಆಗಿ ಬೆಳೀತಾರೆ, ತುಪ್ಪ ಬದುವಿಗೆ ಹಾಕೋದು ಅನ್ನುವಂಥದ್ದು. ಮತ್ತೆ ತೀರಾ ನಮಗೆ ಬೇರೆ ಕೃಷಿ ಮಾಡ್ಲಿಕ್ಕಾಗಲ್ಲ ಅಂತ ಮಣ್ಣಲ್ಲಿ ಕೂಡ ಗೇರನ್ನು ಹಾಕ್ಬಹುದು ಅಂತ ಹೇಳ್ತಾರೆ. ಎಲ್ಲ ಸಾಧ್ಯತೆ ಇದೆ. ಸಾಧ್ಯತೆ ಇದೆ. ಯಾಕಪ್ಪ ಅಂದ್ರೆ ಈಗ ಕಾಜು ಒಂದು ನೆಗ್ಲೆಕ್ಟೆಡ್ ಕ್ರಾಪ್ ಆಗಿದ್ರು ಗೋಲ್ಡನ್ ಕ್ರಾಪ್ ಅಂತಾರೆ. ಯಾಕಂದ್ರೆ ಇದು ಎಲ್ಲದರಲ್ಲಿ ಬೆಳೀತದೆ, ನೀರಿನ ಸಾಮರ್ಥ್ಯವನ್ನು ತಡೆ ಹಿಡಿಯುವಂತ ಶಕ್ತಿಯನ್ನು ಹೊಂದಿರುತ್ತದೆ. ಮತ್ತೆ ಇದನ್ನು ಬಾರ್ಡರ್ ಕ್ರಾಪ್ ಆಗಿ ಯೂಸ್ ಮಾಡ್ತಾರೆ, ಅಂತರ್ ಬೆಳೆಯಾಗಿ ಯೂಸ್ ಮಾಡ್ತಾರೆ. ಅಂತರ್ ಬೆಳೆ ಅಂದ್ರೆ ಇದು ದೊಡ್ಡದಾದಾಗ ಗಿಡ ಒಂದು ಬಲಿತು ದೊಡ್ಡದಾದಾಗ ಇದಕ್ಕೆ ಅಂತರ್ ಬೆಳೆಯಾಗಿ ನಾವು ಏನು ಯೂಸ್ ಮಾಡ್ತೀವಿ, ಅಲಸಂದಿ, ದ್ವಿದಳ ಧಾನ್ಯಗಳನ್ನು, ಮತ್ತೆ ಅದೇ ರೀತಿ ಕಾಳು ಮೆಣಸು, ವೆನಿಲ್ಲಾ ಕೂಡ ಹಚ್ಚಿದ ಉದಾಹರಣೆಗಳು ಇವೆ. ಇದು ಸೂರ್ಯನ ಬೆಳಕನ್ನ ಬಯಸಿ ಬೆಳೆಯುವಂತ ಬೆಳೆ, ಹೌದಲ್ಲ? ಹೆಚ್ಚಾಗಿ ಸೂರ್ಯನ ಬೆಳಕು ಬೇಕು, ಮತ್ತೆ ವಾತಾವರಣದಲ್ಲಿ ತೇವಾಂಶ ಇರಬೇಕು, ಟೆಂಪರೇಚರ್ ಕೂಡ ಹೆಚ್ಚಿರಬೇಕು, ಕೋಲ್ಡ್ ಆದ್ರೆ ನಡೆಯಲ್ಲ, ಆ ವಾತಾವರಣದಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ. ಹಂಗಾಗಿ ನಮ್ಮ ಒಟ್ಟಾರೆ ಉತ್ತರ ಕನ್ನಡ ಜಿಲ್ಲೆ ವಾತಾವರಣ ಅತ್ಯಂತ ಸೂಕ್ತವಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ರೈತರು ಇದನ್ನ ಈ ಬೆಳೆಯನ್ನು ಪ್ರಮುಖವಾಗಿ ಆಯ್ಕೆ ಮಾಡ್ಕೋಬಹುದು. ಒಟ್ಟಾರೆ ಇದರ ಆರ್ಥಿಕತೆಯನ್ನು ನೋಡಿಕೊಂಡಾಗ ಹೇಗೆ ಲಾಭದಾಯಕ ಆರ್ಥಿಕತೆ ಅಂದ್ರೆ, ಈಗ ಈ ಗೋಡಂಬಿ ಈಗ ನೀವು ಸಾಧಾರಣವಾಗಿ ಕೇಳಿರ್ಬೋದು ಮಾರ್ಕೆಟ್ದಲ್ಲಿ ಎಷ್ಟು ಬೆಲೆ ಇದೆ ಅಂತ ಹೇಳಿ, ಒಂಥರ ಗೋಲ್ಡನ್ ಕ್ರಾಪೇ ಅಂತಾರೆ, ಬಂಗಾರ ರೇಟ್ದಾಗ ಹಂಗಾಗಿದೆ. ಒಂದು ಕೆ ಜಿಗೆ ಏನು ಮಿನಿಮಮ್ ಮೇಲೆ ಅಂದರು 200-300 ರೂಪಾಯಿ ತಗೋತಾರೆ. ಅದೇ ರೀತಿಯಾಗಿ ಪರ್ ಗಿಡ, ನಾವು ಪರ್ ಗಿಡದ ಲೆಕ್ಕ ಹಾಕಿದರೆ ಎಷ್ಟಾಯ್ತು, 8-10 ಕೆ ಜಿ, ಒಂದು ಹೆಕ್ಟ್ರಿಗೆ ಎಷ್ಟಾಯ್ತು, 1.5-1.7 ಟನ್ ಆಗ್ತದೆ. ಇದ್ರ ಪ್ರಕಾರ ನಾವು ಲೆಕ್ಕ ಹಾಕಿದಾಗ ಗೋಲ್ಡನ್ ಕ್ರಾಪೇ ಅನ್ಬೋದು. ಒಂದು ಗಿಡಕ್ಕೆ 2,000 ರೂಪಾಯಿ ಆಯಿತು, ಒಟ್ಟು ಎಷ್ಟು ಗಿಡ ಕುಂದಿರ್ತು ಒಂದು ಹೆಕ್ಟೇರ್ಗೆ? 200 ಗಿಡ. 200 ಗಿಡ ಅಂದರೆ ಹೆಚ್ಚು ಕಡಿಮೆ ಒಟ್ಟು 1 ಎಕರೆಗೆ 400,000 ರೂಪಾಯಿ ಬರುತ್ತೆ ಅಲ್ಲ? ಹೌದು ಹೌದು. 400,000 ರೂಪಾಯಿ, 1,00,000 ರೂಪಾಯಿ ಖರ್ಚು ಹೋದ್ರು 300,000 ತನಕ ಆದಾಯವನ್ನು ಪಡೆದುಕೊಳ್ಬಹುದು. ಪ್ರಾರಂಭದ ಹಂತದೊಳಗೆ ಅನೇಕ ಒಳ ಬೆಳೆಗಳನ್ನು ಅಂತರ ಬೆಳೆಗಳನ್ನು ಕೂಡ ಹಾಕಬಹುದು. ಹೌದು ಹೌದು. ಇಲ್ಲಿ ಖರ್ಚಿನ ಕಡಿಮೆ ಇದು ನಿರ್ವಹಣೆ ಮಾಡುವುದಲ್ಲ, ನಿರ್ವಹಣೆ ಕಡಿಮೆ ಆಗಿರುತ್ತದೆ. ಇದು ಪ್ರಪ್ರಥಮವಾಗಿ ಬೆಳೆ ಸಣ್ಣದಿದ್ದಾಗ ಒಂದು 3-4 ವರ್ಷ ಚೆನ್ನಾಗಿ ನಿರ್ವಹಣೆ ಮಾಡಬೇಕು. ನೀರು ಗೊಬ್ಬರ ಚೆನ್ನಾಗಿ ಕೊಡ್ತಾ ಇದ್ರೆ ಮುಂದೆ ದೊಡ್ಡ ಗಿಡ ಆದ ನಂತರ ನಿರ್ವಹಣೆ ಕಮ್ಮಿ ಆಗ್ತಾ ಹೋಗ್ತದೆ. ನಿರ್ವಹಣೆ ಬರ್ಬರ್ತಾ ಕಡಿಮೆನೇ ಇರುತ್ತೆ. ಕಡಿಮೆ ಇರ್ತದೆ. ದೊಡ್ಡದಾದಾಗ ನೀರು ಕೊಡ್ಬೇಕಾ? ನೀರು ಕೊಡಬೇಕು. ಅಂದ್ರೆ ದೊಡ್ಡದಿದೆ ಅಂದ್ರೆ ಕೊಡ್ಲೇಬೇಕಾಗ್ತದೆ. ಅದೇ 40-50 ಲೀಟರ್ ನೀರನ್ನ 4 ವರ್ಷ ಮೇಲ್ಪಟ್ಟ ಗಿಡಗಳಿಗೆ ಆಗಸ್ಟ್ ತಿಂಗಳಲ್ಲಿ ಕೊಡ್ಬೇಕಂತ ಹೇಳಿದೆ. ವರ್ಷದ ಎಲ್ಲಾ ದಿನದಲ್ಲಿ ಕೊಡೋದು ಮತ್ತೆ ಆಗಸ್ಟ್ ಸಾಕು? ಆಗಸ್ಟ್ ಸಫಿಶಿಯಂಟ್. ವರ್ಷದ ಎಲ್ಲಾ ದಿನಗಳಲ್ಲಿ ಅಂದ್ರೆ ಮಳೆ ಇರ್ತದಲ್ಲ, ಮಳೆಯಿಂದ ಅದು ತಡೆಗಟ್ಟೆ ಹಿಡ್ಕೋತದೆ. ಬೇಸಿಗೆಯಲ್ಲಿ ಹೆಚ್ಚಾಗಿ ನೀರು, ಬೇಸಿಗೆಯಲ್ಲಿ ನೀರಿನ ಅವಶ್ಯಕತೆ ಇದೆ. ಇದರ ಜೀವನಾವಧಿ ಎಷ್ಟು ವರ್ಷ? ಜೀವನಾವಧಿ ಅದು 8-20 ವರ್ಷ. ನಾವು ಹೇಗೆ ಮೇಂಟೈನ್ ಮಾಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್, 20 ವರ್ಷ ಮಿನಿಮಮ್. ನಮಸ್ಕಾರ. ಥ್ಯಾಂಕ್ ಯು. ನಮಸ್ತೆ. ಸಿರಡಪ್ಪ ಜೋಶಿ ಅವರೊಂದಿಗೆ ಗೋಡಂಬಿ ಬೆಳೆ ಬೇಸಾಯ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. ಆಕಾಶವಾಣಿ ಕಾರವಾರ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವಿದೆಯೇ? ಗಾಢ ಬಣ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘಕಾಲದ ಕಾಯಿಲೆಗೆ ತುತ್ತಾಗುತ್ತೀರಿ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಪ್ರಕಟಣೆ.

ಉಂಡೆ ತಿಂದೇವಾದೋ ನಿಮ್ಮ ತಗಣಿಗರ ಮಧ್ಯೆ ಉಂಡೆ ತಿಂದೇವಾದೋ ತಾಯಳೆ ಬುದ್ಧೆ ಯಾವಾಗ ಕಲತೆ ಮಡದೆ ತಾಯಳೆ ಬುದ್ಧೆ ಯಾವಾಗ ಕಲತೆ ಮಡದೆ ನೆಟ್ಟ ಸಾಕುಗೆ ನೆಟ್ಟ ಅಂಗುಳವೋದಿಲ್ಲೋ ನೆಟ್ಟ ಜಾಂಗುಗೆ ನೆಟ್ಟ ಅಂಗುಳವೋದಿಲ್ಲೋ ಹಾಗೆ ಮುಡ್ದ ಮಾಲುಗೆ ಮುಡ್ದ ಅಂಗುಳವೋದಿಲ್ಲೋ ಮುಡ್ದ ಮಾಲುಗೆ ಮುಡ್ದ ಅಂಗುಳವೋದಿಲ್ಲೋ ಭತ್ತ ಕುಟ್ಟುವ ಹೇಳ್ತಾರೆ ಗೋವಿಂದುರಾಯ ಲಂಬೋರು ಗೋವಿಂದುರಾಯ ಲಂಬೋರು ಗೋವಿಂದುರಾಯ ಲಂಬೋರು ಗೋವಿಂದುರಾಯ ಲಂಬೋರು ಒತ್ತಾರರಿಯ ಮುನ್ನೆ ಹೇಳುವಾನು ಗೋವಿಂದುರಾಯ ಲಂಬೋರು ಒತ್ತಾರರಿಯ ಮುನ್ನೆ ಮುನಿಯದೇರೆ ಮೆಂಟಂದೆ ಮಾಡೋಗಿ ಅತ್ವಾನು ಒತ್ತಾರಯ ಮುನಿಯದೇರೆ ಮೆಟ್ಟಂದೆ ಮಾಡೋಗಿ ಅತ್ವಾನು ಹಾಗೆ ಮೆಂಟಂದೆ ಮಾಡೋಗಿ ಅತ್ತೇರೆ ಕೈಯೋ ಕಾದು ಮಾರೆ ತೊಳೆದಾನು ಮೆಟ್ಟಂದೆ ಮಾಡೋಗಿ ಅತ್ತೇರೆ ಕೈಯೋ ಕಾಲು ಮಾರೆ ತೊಳೆದಾನು ಕೈಯೋ ಕಾಲು ಮಾರೆ ತೊಳೆದೇರೆ ಮೂಡು ಬದಿಗೆ ಮೈವಾಗ ನಿಲ್ಲುವಾನು ಕೈಯೋ ಕಾಲು ಮಾರೆ ತೊಳೆದೇರೆ ಮೂಡು ಬದಿಗೆ ಮಗುವಾಗ ನಿಲ್ಲುವಾನು ಮೂಡು ಬದಿಗೆ ಮಗುವಾಗ ನಿಂತೇರೆ ಸೂರ್ಯನಿಗೆ ಕೈಯ ಮುಗಿದಾನು ಮೂಡು ಬದಿಗೆ ಮಗುವಾಗ ಸೂರ್ಯನಿಗೆ ಕೈಯ ಮುಗದೇರೆ ಗೋವಿಂದುರಾಯ ಲಂಬೋನು ಸೂರ್ಯನಿಗೆ ಕೈಯ ಮುಗದೇರೆ ಗೋವಿಂದುರಾಯ ಲಂಬೋನು ಗೋವಿಂದುರಾಯ ಲಂಬೋನು ಮೆಟ್ಟಂದೆ ಮಾಡೋಗಿ ಎತ್ತಾನು ಗೋವಿಂದುರಾಯ ಮೆಟ್ಟೊಂದೆ ಮಾಡೋಗಿ ಅತ್ವಾನು ಮೆಟ್ಟೊಂದೆ ಮಾಡೋಗಿ ಅತ್ತೇರೆ ಮಾಳುಗಿಯ ಒಳಗೆ ಹೋಗುವಾನು ಮೆಟ್ಟೊಂದೆ ಮಾಡೋಗಿ ಅತ್ತೇರೆ ಮಾಳುಗಿಯ ಒಳಗೆ ಹೋಗುವಾನು ಹಾಗೆ ಮಾಳುಗಿಯ ಒಳಗೆ ಹೋಗೇರೆ ಗೋವಿಂದುರಾಯ ಲಂಬೋನು ನಾಲ್ಕು ಕಲಿನ ಮಂಚ ಕೋಗುವಾನು ನಾಲ್ಕು ಕಲಿನ ಮಂಚ ಕೋಗೇಲೆ ನಾಲ್ಕು ಕಲಿನ ಮಂಚ ಆದ ಮ್ಯಾನೇಲೋ ನಾಲ್ಕು ಕಲಿನ ಮಂಚ ಕೋಗೇಲೆ ನಾಲ್ಕು ಕಲಿನ ಮಂಚ ಆದ ಮ್ಯಾನೇಲೋ ನಾಲ್ಕು ಕಲಿನ ಮಂಚ ಆದ ಮ್ಯಾನೇಲೋ ಬಣ್ಣದೊಂದೆ ಲಾಸು ಹೋಗಿ ಮಾಡ್ಯಾನು ನಾಲ್ಕು ಕಲಿನ ಮಂಚ ಆದ ಬಣ್ಣದೊಂದೆ ಲಾಚೋಗಿ ಮಾಡ್ಯಾನು ಬಣ್ಣದೊಂದೆ ಲಾಚೋಗಿ ಮಾಡೇಲೆ ಚಿನ್ನದೊಂದೆ ಕೊಳಗ ತಲದಿಂಬೋ ಬಣ್ಣದೊಂದೆ ಲಾಚೋಗಿ ಮಾಡೇಲೆ ಚಿನ್ನದೊಂದೆ ಕೊಳಗ ತಲದಿಂಬೋ ಚಿನ್ನದೊಂದೆ ಕೊಳಗ ತಲದಿಂಬೋ ಬೆಳ್ಳಿ ನಾಡ ಸಿದ್ದೆ ಬಗಲಲ್ಲೋ ಚಿನ್ನದೊಂದೆ ಕೊಳಗ ತಲದಿಂಬೋ ಬೆಳ್ಳಿ ನಾಡಿದ್ದೆ ಬಗಿಲಲ್ಲೋ, ಬೆಳ್ಳಿ ನಾಡಿದ್ದೆ ಬಗಿಲಲ್ಲೇ, ಗೋವಿಂದ ರಾಯ ಲಂಬೋನೋ, ಬೆಳ್ಳಿ ನಾಡಿದ್ದೆ ಬಗಿಲಲ್ಲೋ, ಗೋವಿಂದ ರಾಯ ಲಂಬೋನೋ, ಗೋವಿಂದ ರಾಯ ಲಂಬೋನೋ, ತೆಂಗಾಕೆ ತಲಿಯ ಕೊರಿಗಾನೋ, ಗೋವಿಂದ ರಾಯ ಲಂಬೋನೇ, ತೆಂಕಾಕೆ ತಲಿಯ